ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬೀಜಜನ್ಯ ರೋಗಗಳು ಮತ್ತು ನಿರ್ವಹಣೆ, ಈ ಕುರಿತು ಮಂಗಳೂರಿನ ಪ್ಲಾಂಟ್ ಕ್ವಾರಂಟೈನ್ ವಿಭಾಗದ ಆರ್ ರಾಜು ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ, ಬಳಿಕ ದೇವರ ನಾಮಗಳನ್ನು ಕೇಳುವಿರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633, ಮೊಬೈಲ್ 9343-44-2488. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಡ್ಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಇದೀಗ ಕೇಳಿ ಬೀಜಜನ್ಯ ರೋಗಗಳು ಮತ್ತು ನಿರ್ವಹಣೆ, ಈ ಕುರಿತು ಮಂಗಳೂರಿನ ಪ್ಲಾಂಟ್ ಕ್ವಾರಂಟೈನ್ ವಿಭಾಗದ ಆರ್ ರಾಜು ಅವರೊಂದಿಗೆ ಸಂದರ್ಶನ. ರಾಜು ಅವರೇ ನಮಸ್ಕಾರ. ನಮಸ್ತೆ. ಸಸ್ಯಗಳಿಗೆ ಬೇರೆ ಬೇರೆ ರೀತಿಯ ರೋಗಗಳು ಬಾಧಿಸುವುದನ್ನು ನಾವು ನೋಡ್ತೀವಿ. ಅದರಲ್ಲಿಯೂ ವಿಶೇಷವಾಗಿ ಗಾಳಿಯ ಮೂಲಕ ಹರಡುವಂಥದ್ದು ಇರ್ಬೋದು, ಅಥವಾ ಮಳೆಯ ಮೂಲಕ ಇರ್ಬೋದು, ಅಥವಾ ಮಣ್ಣಿನ ಮೂಲಕ ಹರಡುವಂಥದ್ದು ಇರ್ಬೋದು. ಇದರ ಜೊತೆಗೆ ಬೀಜಗಳಿಂದ ಹಾಗೂ ಏನು ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಅಥವಾ ಒಂದು ಸಸ್ಯಾಭಿವೃದ್ಧಿ ಮಾಡುವಂಥ ಒಂದು ಗಿಡಗಳು, ಇವುಗಳ ಮೂಲಕವೂ ಕೂಡ ಸಾಕಷ್ಟು ರೋಗಗಳು ಹರಡ್ತಿವೆ ಅಂತ ಕೇಳಿದ್ದೀವಿ. ಈ ಒಂದು ಬೀಜಗಳಿಂದ ಮೂಲಕ ಹರಡುವಂತಹ ರೋಗಗಳ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಈ ಬೀಜದಿಂದ ಹರಡುವ ರೋಗಗಳನ್ನೋದಕ್ಕಿಂತ ಮುಂಚೆ ನಾವು ಬೀಜದ ಮಹತ್ವವನ್ನು ತಿಳ್ಕೊಳ್ಳೋಣ. ಯಾವುದೇ ಒಂದು ಬೀಜ, ಯಾವುದೇ ಒಂದು ಕೃಷಿ ಪದ್ಧತಿಯಲ್ಲಿ ನಾವು ಬೆಳೆಗಳನ್ನು ನೋಡೋದಾದರೆ ಬೀಜ ಉತ್ಪಾದನೆ ತಂತ್ರಗಳಲ್ಲಿ ಒಂದು ಮೂಲ ಘಟಕವಾಗಿದೆ. ಅದರಲ್ಲೂ ಹೆಚ್ಚಾಗಿ ಈ ಕೃಷಿ ಪದ್ಧತಿನ ಬೀಜದ ತಳಿಯ ಒಂದು ಅನುವಂಶಿಕ ಲಕ್ಷಣಗಳೇನಾಗಿರುತ್ತೆ ಅದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಒಂದು ಬೀಜದ ಗುಣಮಟ್ಟ ಆಗಿರ್ಬೋದು ಅಥವಾ ಉತ್ಪಾದಕತೆ ಮಿತಿಗಳನ್ನು ನಿರ್ಧರಿಸುವಂಥ ಒಂದು ಶಕ್ತಿ ಈ ಬೀಜದ ತಳಿ ಅನುವಂಶಿಕ ತಳಿಗಳಲ್ಲಿ ಇರ್ತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬೀಜದ ಆರೋಗ್ಯದ ಬಗ್ಗೆ ಬೆಳೆಗಾರರಲ್ಲಿ ಮತ್ತು ಅದೇ ರೀತಿ ವ್ಯಾಪಾರಿಗಳಲ್ಲಿ ಹಾಗೆ ಗ್ರಾಹಕರಲ್ಲೂ ಕೂಡ ಹೆಚ್ಚಿನ ಒಂದು ಅರಿವು ಮೂಡಲ್ಪಟ್ಟಿದೆ. ಅದು ಯಥೇಚ್ಛವಾಗಿ ಯಾವಾಗಿದ್ದು ಅಂದರೆ ಈಗ ವಿಶ್ವ ವ್ಯಾಪಾರ ಸಂಸ್ಥೆ ಮತ್ತು ಗ್ಯಾಟ್ ಅಂತ ಏನು ಹೇಳ್ತೀವಿ, ಜನರಲ್ ಅಗ್ರಿಮೆಂಟ್ ಅಂತ ಏನಂತಾರೆ, ದರ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದ ಆದ ನಂತರ ಇವುಗಳೆಲ್ಲ ಬಗ್ಗೆ ಜಾಗತಿಕ ಒಂದು ಅರಿವನ್ನು ಮೂಡಿಸಲಾಯಿತು. ಹಾಗಾಗಿ ಉದಾಹರಣೆಗೆ ಈಗ ಬೀಜ ರೋಗಶಾಸ್ತ್ರ ಕೂಡ ತುಂಬ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಇತ್ತೀಚಿನ ದಿನಗಳಲ್ಲಿ. ಅದೇನಕ್ಕೆ ಪ್ರಾಮುಖ್ಯತೆ, ಯಾಕಂದರೆ ಬೀಜದಿಂದ ಹರಡುವಂಥ ಒಂದು ರೋಗಗಳು, ಹಲವಾರು ರೋಗಗಳು. ಉದಾಹರಣೆಗೆ ನಾವು ನೋಡ್ಬೋದು, ಈಗ ಗೋಧಿಯಲ್ಲಿ ಬರುವ ಕರ್ನಲ್ ಬಂಟ್ ಅಂತ ಹೇಳ್ತೀವಿ, ತೆನೆ ಕೊಳೆ ರೋಗ ಅಂತ. ಈ ಒಂದು ರೋಗವು ಟಿಲೇಶ ಇಂಡಿಕ ಎಂಬ ಶಿಲೀಂಧ್ರದಿಂದ ಬರ್ತದೆ. ಈ ಶಿಲೀಂಧ್ರ ಒಂದು ರಾಸಾಯನಿಕವನ್ನು ಉತ್ಪತ್ತಿ ಮಾಡ್ತದೆ, ಟ್ರೈಮಿಥೈಲ್ ಅಮೈನ್ ಅಂತ. ಈ ಒಂದು ರಾಸಾಯನಿಕ ಏನು ಮಾಡುತ್ತೆ, ಮೀನಿನಂಥ ವಾಸನೆಯನ್ನು ಒಂದು ವಾಸನೆಯನ್ನು ಉಂಟು ಮಾಡ್ತದೆ ಆ ಜೋಳದಲ್ಲಿ. ಅದೇ ರೀತಿ ಅದು ಗ್ರಹಿಸಲಾಗದಂಥ ಬಣ್ಣ ಮತ್ತು ಇದು ಸೇವನೆಗೆ ಸಮರ್ಥವಲ್ಲದು ಆ ರೀತಿಯಾದ. ಅದೇ ರೀತಿ ನಾವು ಈಗ ಜೋಳದಲ್ಲಿ ನೋಡ್ಬೋದು, ಸಜ್ಜೆಯಲ್ಲಿ ನೋಡ್ಬೋದು, ಇವೆಲ್ಲ ಕಾಡಿಗೆ ರೋಗ ಅಂತ ಕೂಡ ಬರ್ತದೆ. ಈ ಒಂದು ರೋಗ ಬಂದರೆ ಏನಾಗ್ತದೆ, ಅದರಲ್ಲಿ ಕ್ಲಾವಿಸೆಪ್ಸ್ ಎಂಬ ಒಂದು ಶಿಲೀಂಧ್ರದಿಂದ ಬರ್ತದೆ. ಇದು ಮೈಕೋಟಾಕ್ಸಿನ್ ಅಂತ ಒಂದು ಎರ್ಗೋಟಿನ ಅಂಶವನ್ನು ಉತ್ಪತ್ತಿ ಮಾಡ್ತದೆ. ಈ ಅಂಶ ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ ಬೀಜದಲ್ಲಿ, ಅದನ್ನು ನಾವು ಅದು ತುಂಬ ವಿಷಕಾರಿ ಆದ್ದರಿಂದ ಮನುಷ್ಯರು ಕೂಡ ಅದನ್ನು ಬಳಸೋದಕ್ಕಾಗೋದಿಲ್ಲ, ಅದೇ ರೀತಿ ನಾವು ಯಾವುದೇ ಪ್ರಾಣಿಗಳು ಕೂಡ ಅದನ್ನು ನಾವು ಬಳಸೋಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಇನ್ನೂ ಈಗ ನಮ್ಮ ಮಹಾರಾಷ್ಟ್ರದಲ್ಲಿ ಒಂದು ಮರಾಠವಾಡ ಅಂತ ಒಂದು ಪ್ರದೇಶ ಇದೆ. ಆ ಒಂದು ಪ್ರದೇಶದಲ್ಲಿ ಈ ಸೂರ್ಯಕಾಂತಿ ಬೂಜು ರೋಗ ಅಂತ ಹೇಳ್ತೀವಿ, ಡೌನಿ ಮಿಲ್ಡ್ಯೂ ಡಿಸೀಸ್ ಅಂತ, ಇದು ಶಿಲೀಂಧ್ರದಿಂದ ಬರೋಂಥ ರೋಗ. ಆ ಒಂದು ಪ್ರದೇಶಕ್ಕೆ ಆ ರೋಗ ತುಂಬ ಸೀಮಿತವಾಗಿರ್ತದೆ. ಆ ರೀತಿ ಸೊ ಇವು ಬೀಜದಿಂದ ಹರಡುವಂಥ ರೋಗಗಳು. ಹಾಗಾಗಿ ನಾವು ಈ ಬೀಜದಿಂದ ಹರಡುವ ರೋಗದ ಬಗ್ಗೆ ತುಂಬ ಮಹತ್ವವನ್ನು ಕೊಡೋದು ಒಂದು ಮುಖ್ಯವಾದ ಅಂಶ ಅಂತ ನಾನು ಹೇಳ್ತೀನಿ. ಈಗ ಎಷ್ಟು ಬಾರಿ ನಾವು ಬೀಜೋಪಚಾರವನ್ನು ಮಾಡ್ತೀವಿ, ಬೀಜದಿಂದ ಹರಡುವಂತಹ ರೋಗಗಳನ್ನು ಹತೋಟಿ ಮಾಡ್ತದೆ ಇರುವಂತಹ ಒಂದು ಉದ್ದೇಶದಿಂದ ಬೀಜಗಳ ಮೂಲಕ ಯಾವ ರೀತಿ ಈ ರೋಗಾಣುಗಳು ಹರಡ್ತವೆ? ಬೀಜಗಳ ಮೂಲಕ ನಾವು ಈಗ ಕೆಲವು ಲಕ್ಷಣಗಳನ್ನು ನೋಡ್ಬೋದು, ಬೀಜದಿಂದ ಹರಡುವ ರೋಗಗಳ ಲಕ್ಷಣಗಳು. ಈಗ ಬೀಜ ಮತ್ತು ಬೀಜ ಮೊಳಕೆ ಹೊಡೆದ ಮೇಲೆ ಕೂಡ ಅದು ರಾಟ್ ಅಂತ ಏನು ಹೇಳ್ತೀವಿ, ಕೊಳೆಯೋದು, ಆ ರೀತಿ ಆಗ್ತದೆ. ಮತ್ತು ಪೂರ್ವ ಮತ್ತು ನಂತರದ ನಷ್ಟಗಳನ್ನು ನಾವು ನೋಡ್ಬೋದು. ಈಗ ಸಸಿ ಮಡಿಗಳಲ್ಲಿ ನೋಡ್ಬೋದು, ಬೀಜ ಒಳ್ಳೆ ಬೀಜ ಬಿತ್ತಿದ್ರೆ ಅದು ಮೊಳಕೆ ಹೊಡೆದು ಚೆನ್ನಾಗಿ ಬೆಳೀತದೆ. ಅದೇ ಏನಾದ್ರು ರೋಗ ಮುಂಚೆನೇ ಅದು ರೋಗವನ್ನು ಹೊಂದಿದರೆ ಆ ಮೊಳಕೆ ಮತ್ತು ನಾವು ಬೀಜಗಳ ಒಂದು ಸಸ್ಯದ ಒಂದು ಉದ್ಭವ ಆಗೋದು ಅದರ ಅಂಶ ಯಥೇಚ್ಛವಾಗಿ ಕುಗ್ಗುತ್ತದೆ. ಕೆಲವು ಇನ್ನೂ ಮುಖ್ಯವಾದ ಲಕ್ಷಣಗಳಂದರೆ ಬೇರು ಕೊಳೆತ ನೋಡ್ಬೋದು, ಕಾಂಡದ ಕೊಳೆತ ನೋಡ್ಬೋದು, ಮತ್ತು ಅದರ ಹಣ್ಣಿನ ಮೇಲೆ ನೋಡ್ಬೋದು, ಮತ್ತು ಎಲೆ ಚುಕ್ಕೆಗಳು ಕೂಡ ನಾವು ನೋಡ್ಬೋದು. ಇವೆಲ್ಲ ಮುಖ್ಯವಾದ ಲಕ್ಷಣಗಳು. ಅದು ಮತ್ತು ಈಗ ಒಂದು ಸಲ ಆ ಬೀಜದಲ್ಲಿ ಆ ರೋಗಾಣು ಏನಾದ್ರು ಉಳಿತು ಅಂದರೆ ನಂತರ ನಾವು ಆ ಬೀಜಗಳನ್ನ ಬೇರೆ ಆರೋಗ್ಯವಾದ ಮಣ್ಣಿಗೆ ಅದನ್ನು ಪರಿಚಯಿಸಿದರೆ ನಂತರ ಕೂಡ ಅದು ಅಲ್ಲಿ ಹರಡಲು ಸಾಧ್ಯವಾಗ್ತದೆ. ಅವಾಗೇನಾಗುತ್ತೆ, ನೀವು ಒಂದು ಆರೋಗ್ಯಕರವಾದ ಮಣ್ಣನ್ನು ಕೂಡ ನೀವು ಸೋಂಕಿಗೆ ಈಡ್ ಮಾಡ್ದಂಗೆ ಆಗ್ತದೆ. ಸೊ ಹಾಗಾಗಿ ಯಾವುದೇ ಒಂದು ಬೀಜನ ನಾವು ಆರಿಸಬೇಕಾದ್ರೆ ತುಂಬ ಗಮನ ಹರಿಸುವಂಥ ಒಂದು ವಿಷಯ ಇದು. ಹರಡುವಂಥ ವಿಧಾನದ ಬಗ್ಗೆ ಹೇಳಿ. ಹರಡುವಂಥ ಈಗ ಬೀಜದಲ್ಲಿ ಮೂರು ಥರ ಒಂದು ಹರಡುವಂಥ ವಿಧಾನ ನಾವು ನೋಡ್ಬೋದು. ಒಂದು ಬಾಹ್ಯದಿಂದ ಬೀಜ ಹರಡುವ ವಿಧಾನ ಅಂದರೆ ಎಕ್ಸ್ಟರ್ನಲಿ ಸೀಡ್ ಬಾನ್ ಡಿಸೀಸ್ ಅಂತ ಹೇಳ್ತೀವಿ. ಇನ್ನೊಂದು ಬೀಜದ ಹೊರ ಕವಚದಲ್ಲಿ ಇರುವಂಥ, ಹೌದು, ಇನ್ನೊಂದು ಇಂಟರ್ನಲಿ ಸೀಡ್ ಬಾನ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಆಂತರಿಕವಾಗಿ ಬೀಜದಿಂದ ಹರಡುವ ವಿಧಾನ. ಇನ್ನೊಂದು ಸಹವರ್ತಿ ಮಾಲಿನ್ಯ ಅಂದರೆ ಕಂಟಾಮಿನೆಂಟ್ಸ್ ಅಂತ ಹೇಳ್ತೀವಿ. ಈಗ ನಾವು ಮೊದಲು ಬಾಹ್ಯವಾಗಿ ಬೀಜದಿಂದ ಹರಡುವುದರಿಂದ ಇಲ್ಲೇನಾಗ್ತದೆ, ಬೀಜದ ಮೇಲ್ಮೈ ಮೇಲೆ ಮೇಲ್ಪದರದ ಮೇಲೆ ಈ ಶಿಲೀಂಧ್ರಗಳು ದುಂಡಾಣುಗಳ ಒಂದು ಬಾಡೀಸ್, ಸ್ಕ್ಲಿರೋಷಲ್ ಬಾಡೀಸು ಅಥವಾ ಇದೇನು ಫಂಗಲ್ ಬಾಡೀಸ್ ಅಂತ ಹೇಳ್ತೀವಿ, ಅದು ದೇಹದ ಬೀಜದ ಮೇಲ್ಪದರದಲ್ಲಷ್ಟೇ ಇರ್ತದೆ, ಒಳಗೋಗೋದಿಲ್ಲ. ಇದನ್ನು ಎಕ್ಸ್ಟರ್ನಲಿ ಸೀಡ್ ಬಾನ್ ಡಿಸೀಸ್ ಅಂತ ಹೇಳ್ತೀವಿ. ಇದನ್ನು ನಾವು ಸಾಮಾನ್ಯವಾಗಿ ಬರಿಕೊಂಡಿಲ್ಲ ಕೂಡ ನೋಡ್ಬೋದು. ಆಮೇಲೆ ತುಂಬ ಕೆಲವು ಒಂದು ಸೂಕ್ಷ್ಮ ಜೀವಿಗಳು ಅದು ನೋಡೋಕೆ ಆಗ್ತದೆ, ಸೂಕ್ಷ್ಮದರ್ಶಕ ಉಪಯೋಗ ಮಾಡಿ ಕೂಡ ನೋಡ್ಬೋದು. ಅದೇ ರೀತಿ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ಆಂತರಿಕ ಬೀಜದಿಂದ ಹರಡುವುದು, ಇದರಲ್ಲಿ ಇಂಟರ್ನಲಿ ಸೀಡ್ ಬಾನ್ ಡಿಸೀಸ್ ಅಂತ ಹೇಳ್ತೀವಿ. ಇಲ್ಲಿ ಇವು ರೋಗಾಣುಗಳು ಅಂಗಾಂಶದಲ್ಲಿ ಬೇರ್ಪಡ್ತದೆ, ಅಂಗಾಂಶವನ್ನು ಸೇರುತ್ತದೆ. ಒಂದು ಸಸ್ಯಕೋಶಗಳ ಮೂಲಕ ಅಥವಾ ಅಂಡಶಯಗಳ ಮೂಲಕ, ಅದು ಬೇರಿನ ನಾರಿ ನಾವು ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತೇನು ಹೇಳ್ತೀವಿ, ಬೇರಿನ ನಾಳೀಯ ವ್ಯವಸ್ಥೆಗಳ ಮೂಲಕ ಮತ್ತು ಹೂ ಭಾಗಗಳ ಮೂಲಕ ಕೂಡ ಈ ಒಂದು ಶಿಲೀಂಧ್ರಗಳು ಅಂಗಾಂಶಕ್ಕೆ ಸೇರುವ ಒಂದು ಅವಕಾಶಗಳಿರ್ತದೆ. ಇನ್ನೊಂದು ಸಹವರ್ತಿ ಮಾಲಿನ್ಯ ಅಂತ ಹೇಳ್ತೀವಿ, ಕಂಟಾಮಿನೆಂಟ್ಸ್ ಅಂದರೆ ಚೆನ್ನಾಗಿರೋ ಬೀಜಗಳ ಜೊತೆ, ಆರೋಗ್ಯವಾದ ಬೀಜಗಳ ಜೊತೆ ಈ ಒಂದು ರೋಗಕ್ಕೆ ಒಳಗಾದ ತುತ್ತಾದ ಬೀಜಗಳು ಕೂಡ ಅದ್ರ ಜೊತೆ ಮಿಕ್ಸ್ ಸೇರ್ಪಡ್ತದೆ. ಉದಾಹರಣೆಗೆ ನಾವು ಈಗ ಕೊಯ್ಲು ಮಾಡ್ಬೇಕಾದ್ರೆ, ಈಗ ಕೊಯ್ಲು ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಹಾಕ್ತೀವಿ, ಬೀಜಗಳನ್ನ ಶೇಖರಣೆ ಮಾಡ್ತೀವಿ. ಅವಾಗ ಏನಾಗುತ್ತೆ, ಈಗ ಚೆನ್ನಾಗಿರೋ ಬೀಜಗಳು ಮತ್ತು ಆರೋಗ್ಯ ಇದು ರೋಗಕಾರ ತುತ್ತದಂಥ ಬೀಜಗಳು ಕೂಡ ಒಂದಕ್ಕೊಂದು ಮಿಕ್ಸ್ ಆಗೋದ್ರಿಂದ ಕೂಡ ಈ ರೋಗಗಳು ಹರಡ್ತದೆ. ಇವು ಮೂರು ವಿಧಾನಗಳು. ನಂತರ ಇದನ್ನ ಪತ್ತೆ ಹಚ್ಚಲು ತುಂಬ ಪರೀಕ್ಷೆಗಳು ವಿಧಾನಗಳು ಕೂಡ ಇದ್ದಾವೆ. ಆದರೆ ಇದಕ್ಕಿಂತ ಮುಂಚೆ ನಾನು ಇದ್ರ ಸ್ವಲ್ಪ ಇತಿಹಾಸ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊದಲು ಇದು ಬೀಜ ಸಂಸ್ಥೆ ಈಗ ಮೊನ್ನೆ 1924 ಒಂದು ವಿಶ್ವ ಇಂಟರ್ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಒಂದು ವಿಶ್ವ ಸಂಸ್ಥೆ ಎಂದು ಹೊರಹೊಮ್ಮಲಾಯಿತು, ಅಂತಾರಾಷ್ಟ್ರೀಯ ಬೀಜ ಪರೀಕ್ಷಣಾ ಸಂಘ ಅಂತ. ಇದು ಕೇಂಬ್ರಿಡ್ಜ್ನಲ್ಲಿ 1924 ನಡೆದ ಒಂದು ಅವಧಿಯಲ್ಲಿ ಉತ್ಪಾದವಾಯಿತು. ಇದರ ಮುಖ್ಯ ಉದ್ದೇಶ ಏನಿತ್ತಂದರೆ ಒಂದು ತಳೀಯ ಪ್ರಮಾಣೀಕರಣೆ ಮತ್ತು ಸಸ್ಯರೋಗಗಳ ತನಿಖೆ ಬಗ್ಗೆ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಇದು ಆಗೋದಕ್ಕಿಂತ ಮುಂಚೆ ತುಂಬ ಸಭೆಗಳಿಗೂ ಕೂಡ ಆಗಲ್ಪಟ್ಟಿತ್ತು. ಎಲ್ಲ ದೇಶಗಳಿಂದ ಎಲ್ಲ ದೇಶದವರು ಅವರವ್ರದೇ ಒಂದು ಸಮಿತಿಗಳನ್ನು ಮಾಡಿ ಅವರ ಒಂದು ಈ ಒಂದು ಡಾಟಾ ಅಂತ ಹೇಳ್ತೀವಿ, ಎಲ್ಲ ಒಂದು ಬೆಳೆಗಳ ಅಂಕಿಅಂಶಗಳನ್ನ ರೋಗಗಳಿಗೆ ಎಷ್ಟು ತುತ್ತಾಗುತ್ತೆ, ಬೀಜದ ಪ್ರಾಮುಖ್ಯತೆ ಎಷ್ಟೇ ಅಂತ ಎಲ್ಲ ಅಂಕಿಅಂಶಗಳನ್ನು ಕೂಡಿಬಿಟ್ಟು ಈ ಸಭೆಗಳಲ್ಲಿ ಚರ್ಚೆ ಮಾಡ್ತಾರೆ. ಇದರ ಔಟ್ಕಮ್ ಹೊರಮುಖ ಏನಾಯಿತು ಅಂದರೆ ಅದಕ್ಕೆ ಸಸ್ಯರೋಗ ಸಮಿತಿ ಅಂತ ಫಾರ್ಮ್ ಮಾಡಿದ್ರು, ಸೀಡ್ ಹೆಲ್ತ್ ಮ್ಯಾನೇಜ್ ಕಮಿಟಿ ಅಂತ ಮಾಡಿದರು. ಅದು ಈಗ ಅದನ್ನು ಪ್ರಸ್ತುತ ಬೀಜ ಆರೋಗ್ಯ ಸಮಿತಿ ಅಂತ ಹೇಳ್ತೀವಿ. ಇದು ಈ ಒಂದು ಸಮಿತಿ ಮಾಡಿದ ಮೇಲೆ ಈ ಇಂತಹ ಚಟುವಟಿಕೆಗಳನ್ನು ತುಂಬ ಬಲವಾಗಿ ಪ್ರಚೋದಿಸಲಾಯಿತು. ನಂತರ ಅವುಗಳ ಕೈಪಿಡಿಗಳು ಮತ್ತು ಅವುಗಳ ಪತ್ರಿಕೆಗಳನ್ನು ಪಬ್ಲಿಷ್ ಮಾಡಿ ಕೊನೆಗೆ ಜನರಿಗೆಲ್ಲರಿಗೂ ಹಂಚಲಾಯಿತು. ಅವಾಗಿಂದ ಈ ಒಂದು ಬೀಜ ರೋಗಶಾಸ್ತ್ರ ಅಂತ ಏನು ಹೇಳ್ತೀವಿ ನಾವು ಈಗ ಸೀಡ್ ಪೆಥಾಲಜಿ, ಸೊ ಅದು ಒಂದು ಆ ಒಂದು ಡಿಸಿಪ್ಲಿನ್ಗೆ ಹೊರಹೊಮ್ಮಲು ನಾಂದಿ ಆಯಿತು ಇದೊಂಥರ. ಆವಾಗ ಈಗ ಈ ಒಂದು ಬೆಳವಣಿಗೆಯಲ್ಲಿ ಒಬ್ಬ ತುಂಬ ಫೇಮಸ್ ಆದಂಥ ಸೈಂಟಿಸ್ಟ್ ಒಬ್ಬರಿದ್ದಾರೆ, ಅವ್ರ ಹೆಸರು ಪೌಲ್ ನೀಲ್ಗಾರ್ಡ್ ಅಂತ. ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ನಾವು ನೆನೆಸಲೇಬೇಕು ಇವತ್ತಿನವರೆಗೂ. ಯಾಕಂದರೆ ಈ ಒಂದು ಇಂಟರ್ನ್ಯಾಷನಲ್ ಸೀ ಟೆಸ್ಟಿಂಗ್ ಏಜೆನ್ಸಿ ಅಂತ ಏನು ಹೇಳಿದ್ವಿ ಅದರದ ಒಂದು ಚೇರ್ಮನ್ ಆಗಿ ಅವರು ಕಾರ್ಯನಿರ್ವಹಿಸಿದರು, ಮತ್ತು ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದರು, ಮತ್ತು ಈಗ ಯಾವುದೇ ಒಂದು ಹೊಸ ಆವಿಷ್ಕಾರಗಳು ಬಂದರು ಇವತ್ತಿನ ಸೀ ಟೆಕ್ನಾಲಜಿ ಈಗ ರೋಗ ಶಾಸ್ತ್ರ ಅಂತ ಏನು ಹೇಳ್ತೀವಿ ಬೀಜ ರೋಗಶಾಸ್ತ್ರದಲ್ಲಿ ಯಾವುದೇ ಒಂದು ಹೊಸ ಆವಿಷ್ಕಾರಗಳು ಬಂದರೆ ಇವರು ಅವಕ್ಕೆಲ್ಲ ಬೇಸ್ ಅಂದರೆ ಇವರಿಂದನೇ ಅವು ಇವತ್ತಿನ ನಾವೇನು ಹೊಸ ಟೆಕ್ನಾಲಜಿಗಳು ನೋಡ್ತೀವಿ ಇವರೆಲ್ಲ ಅದಕ್ಕೆ ಬೇಸ್, ಅದಕ್ಕೋಸ್ಕರ ಇವ್ರನ್ನ ಫಾದರ್ ಆಫ್ ಸೀಡ್ ಪೆಥಾಲಜಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಈಗ ಬೀಜದ ಮೂಲಕ ಹರಡುವಂತಹ ರೋಗಗಳನ್ನ ಪತ್ತೆ ಹಚ್ಚುವುದಕ್ಕೆ ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡಲಾಗ್ತದೆ ಅಂತ ಹೇಳ್ತೀರಿ. ಯಾವ್ಯಾವ ಉದ್ದೇಶಗಳಿಗಾಗಿ ಈ ಬೀಜದ ಪರೀಕ್ಷೆ ಆಗಬೇಕಾಗಿದೆ ಮತ್ತು ಪರೀಕ್ಷೆ ಮಾಡುವಂತಹ ವಿಧಾನ ಹೇಗೆ? ಹೌದು, ನಾವೀಗ ಬೀಜದ ಪರೀಕ್ಷೆ ಮಹತ್ವವನ್ನು ತಿಳ್ಕೊಳ್ಳೋಣ. ಯಾಕೆ ನಾವು ಬೀಜದ ಪರೀಕ್ಷೆ ನಾವು ಮಾಡಬೇಕು ಅಂತ ಹೇಳ್ತೀವಿ ರೈತರಿಗೆ, ಯಾಕಂದ್ರೆ ಈ ಬೀಜ ಪರೀಕ್ಷೆ ಮಾಡೋದ್ರಿಂದ ಬೀಜದಲ್ಲಿರುವ ರೋಗಾಣುಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಸಿಗ್ತದೆ, ಮತ್ತು ಅದರ ಬೀಜದ ದೈಹಿಕ ಮಾಹಿತಿ ಕೂಡ ಸಿಗ್ತದೆ. ಯಾಕಂದರೆ ಒಂದು ಬೀಜ ಎಷ್ಟು ಗಟ್ಟಿ ಇರ್ತದೆ ಅಂದರೆ ನಾವೆಲ್ಲ ಒಂದ್ಸಲಿ ಯಾವುದೋ ಒಂದು ಸಾಮಾಜಿಕ ತಾಣಗಳಲ್ಲಿ ನೋಡಿರ್ಬೋದು, ಒಂದು ರೋಡ್ ಮೇಲೆ ಬಿದ್ದಂಥ ಬೀಜ ಅದು ಮೊಳಕೆ ಹೊಡೆದಿರುತ್ತೆ, ಅವರು ಒಳಗಡೆ ಸೀಳು ಬಿಟ್ಬಿಟ್ಟು ಅಂದರೆ ಅಷ್ಟು ಶಕ್ತಿ ಇರ್ತದೆ ಒಂದು ಬೀಜಕ್ಕೆ. ಆ ಒಂದು ಅಂಥ ಒಂದು ಬೀಜ ನಾವು ಅದನ್ನು ನಾವು ಬಿತ್ತನೆ ಮಾಡಿದಾಗ ಮೊಳಕೆ ಆಗದೆ ಎಷ್ಟೊಂದ್ಸಲಿ ತೊಂದರೆ ಆಗ್ತದೆ, ರೋಗಕ್ಕೀಡಾಗ್ತದೆ, ನಾವು ಆವಾಗ ಯೋಚನೆ ಮಾಡ್ಬೋದು ಇದರ ಮಹತ್ವ ಎಷ್ಟು ಬೀಜ ಇದೆ ಅಂತ. ಅದಕ್ಕೋಸ್ಕರ ಈ ಬೀಜ ಪರೀಕ್ಷೆ ಮಾಡೋದು ತುಂಬ ಒಂದು ಮುಖ್ಯವಾದ ಮಹತ್ವ ಅಂತ ನಾನು ಹೇಳ್ತೀನಿ. ಅನಂತರ ಈಗ ನಾನು ಆವಾಗಲೇ ಹೇಳಿದಾಗೆ ಒಂದು ಆರೋಗ್ಯಕರ ಬೀಜವನ್ನು ನಾವು ಬಿತ್ತನೆ ಮಾಡೋದ್ರಿಂದ ಮಣ್ಣು ಕೂಡ ಆರೋಗ್ಯವಾಗಿರ್ತದೆ, ಅದೇ ನಾವು ಸೋಂಕಿತ ಬೀಜಗಳನ್ನು ಬಿತ್ತನೆ ಮಾಡೋದ್ರಿಂದ ಮಣ್ಣು ಕೂಡ ಸೋಂಕಿತವಾಗ್ತದೆ, ಮತ್ತು ಅದು ಬೆಳೆಯ ವಿವಿಧ ಹಂತಗಳಲ್ಲೂ ಕೂಡ ಅದು ಬಾಧಿತಾಗಿ ಈಡ್ ಮಾಡ್ತದೆ. ಹಾಗೆಯೇ ನಾವು ಹಲವಾರು ವಿಧಾನಗಳನ್ನು ನೋಡ್ಬೋದು. ಒಂದು ಒಣ ಬೀಜ ದೃಶ್ಯ ತಪಾಸಣೆ, ನಾವು ಈಗ ಕೆಲವು ಈಗ ವಿಜ್ಞಾನಿಗಳ ಅನುಸಾರವಾಗಿ ಅಥವಾ ಯಾರು ಮಾರ್ಗದರ್ಶನದಿಂದ ನಾವು ಬೀಜಗಳನ್ನು ನೋಡಿದರೂ ಕೂಡ ನಾವು ಒಳ್ಳೆಯ ಬೀಜಗಳು ಮತ್ತು ರೋಗ ಬಂದಂಥ ಬೀಜಗಳನ್ನ ನಾವು ವಿಮರ್ಶೆ ಮಾಡ್ಬೋದು. ರೋಗ ಬಂದಿದ್ದ ಬಾಧಿತ ಬೀಜಗಳು ಹೆಂಗಿರ್ತದೆ ಅಂದರೆ ಈಗ ಕೆಲವು ಸಲ ಶ್ರಿವಲ್ ಸೀಡ್ಸ್ ಅಂತ ಹೇಳ್ತೀವಿ, ಮೂಡಿರೋಂಥ ಸೀಡ್ಗಳು, ಅವುಗಳ ಸುಕ್ಕಟ್ಟಿರೋದು ಮತ್ತು ಅವುಗಳ ಶೇಪ್ ಆಕಾರದಲ್ಲಿ ಹೆಚ್ಚು ಕಮ್ಮಿ ಆಗಿರೋಂಥ ಅಂಥವು ನಾವು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಸೂಕ್ಷ್ಮ ಪರೀಕ್ಷೆ, ಈ ಮೈಕ್ರೋಸ್ಕೋಪಿ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ನಾವು ಸೂಕ್ಷ್ಮ ಪರೀಕ್ಷೆಗಳು ಮಾಡೋದ್ರ ಮೂಲಕ ನಾವು ಒಳ್ಳೆ ಬೀಜಗಳು ಮತ್ತು ಅನಾರೋಗ್ಯ ಬೀಜಗಳನ್ನು ಉದಾಹರಣೆ ಮಾಡ್ಬೋದು. ಅದೇ ರೀತಿ ತೊಳೆಯುವ ಪರೀಕ್ಷೆ, ವಾಷಿಂಗ್ ಟೆಸ್ಟ್ ಅಂತ ಹೇಳ್ತೀವಿ, ಬೀಜಗಳನ್ನು ತೊಳೆಯೋದ್ರಿಂದ ಕೂಡ ಈ ಸೋಂಕಿತ ಬೀಜಗಳ ಒಂದು ಮೈಸಿಲೆ ಫಂಗಸ್ ಶೈಲೀಂದ್ರ ಅಂತ ಹೇಳ್ತೀವಿ ಅವೆಲ್ಲ ಕೂಡ ಬೇರ್ಪಟ್ಟು ನಾವು ಆರಾಮಾಗಿ ಕಂಡುಹಿಡಿಯಬಹುದು. ನಿಂತು ಬೀಜ ನೆನೆಸುವ ವಿಧಾನ, ಅದನ್ನು ಈಗ ಕೆಲವು ರಾಸಾಯನಿಕಗಳನ್ನು ಬಳಸುತ್ತಾರೆ, ಸೋಡಿಯಂ ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್, ಇದನ್ನು ಬಳಸಿ ರೋಗವನ್ನು ನಾವು ಬೀಜದಲ್ಲಿ ರೋಗ ಇದೆಯಾ ಇಲ್ಲ, ರೋಗಣ ಇದೆಯಾ ಇಲ್ಲ ಅಂತ ನಾವು ಕೂಡ ಪತ್ತೆ ಹಚ್ಬೋದು. ಅದೇ ರೀತಿ ಇನ್ಕ್ಯುಬೇಷನ್ ಟೆಸ್ಟ್, ಈ ಕೆಲಸ ಏನಾಗ್ತದೆ ಕಾವು ಕೊಡೋ ವಿಧಾನ ಅಂತ ಹೇಳ್ತೀವಿ. ಕೆಲವು ಬೀಜಗಳು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಒಳಗಡೆ ರೋಗ ಇದೆಯೋ ಇಲ್ಲ ಅಂತ, ರೋಗಣ ಇದೆಯಿಲ್ಲ ಅಂತ ನೋಡೋದು ಕಷ್ಟ ಆಗ್ತದೆ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ಇದು ಕಾವು ಕೊಡುವ ವಿಧಾನ ಅಂತ ಹೇಳ್ತೀವಿ. ಇದನ್ನು ಕೃತಕ ಆಹಾರದ ಜೊತೆ ಬೆಳೆದ್ಬಿಟ್ಟು ಸ್ವಲ್ಪ ದಿನ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ. ಸೊ ಅದು ಯಾವುದೇ ಅದರಲ್ಲಿ ರೋಗಾಣು ಇದ್ದರೆ ಅದು ನಂತರ ಅದು ಆಹಾರದ ಆ ಕೃತಕ ಆಹಾರವನ್ನು ಬಳಸ್ಕೊಂಡು ಬೆಳೀತದೆ, ನಂತರ ಅದು ನಮಗೆ ಇದು ರೋಗಾಣು ಇದೆ ಅಂತ ನಮಗೆ ಪತ್ತೆ ಹಚ್ಚಲು ಸಹಾಯವಾಗ್ತದೆ. ಅದೇ ರೀತಿ ಕೆಲವು ನಾವು ಈಗ ಸಾಮಾನ್ಯವಾಗಿ ಈಗ ಮೊಳಕೆ ರೋಗ ಲಕ್ಷಣದ ಪರೀಕ್ಷೆ ಅಂತ ಮಾಡ್ತೀವಿ, ಬ್ಲಾಟ್ ಟೆಸ್ಟ್ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ನೀವು ಯಾವುದೋ ನ್ಯೂಸ್ ಪೇಪರ್ ನೆನೆಸ್ಬಿಟ್ಟು ಕೂಡ ಬೀಜಗಳು ಅದರಲ್ಲಿ ಇಟ್ಟರೆ ನೀವು ಒಂದು ಎರಡು ಮೂರು ದಿನದಲ್ಲಿ ನೋಡ್ಬೋದು ಅದರಲ್ಲಿ ಮೊಳಕೆ ಹೊಡೆದಿರೋಂಥ ಬೀಜಗಳನ್ನ, ಯಾವುದರ ಚೆನ್ನಾಗಿರೋ ರೋಗ ಅದೇ ರೋಗ ಏನಾರು ಇತ್ತು ಅಂದರೆ ಅದನ್ನು ಮೊಳಕೆ ಹೊಡೆದಿರೋದು ಅಲ್ಲೇ ನಾವು ಗಮನಿಸ್ಬೋದು. ಅದೇ ರೀತಿ ಕೆಲವು ಸರ್ತಿ ಏನಾಗುತ್ತೆ, ನಾನು ಆವಾಗಲೇ ಹೇಳಿದಾಗೆ ಈಗ ಅಂಗಾಂಶದಲ್ಲಿ ಇರ್ತದೆ ರೋಗಾಣುಗಳು, ಅಂಥ ಬೀಜಗಳನ್ನು ನಾವು ಕಂಡುಹಿಡಿಯೋದು ಕಷ್ಟ, ಅದಕ್ಕೆ ಒಂದು ಸ್ಟೈನಿಂಗ್ ಪರೀಕ್ಷೆ ಅಂತ ಮಾಡ್ತಾರೆ. ಅದಕ್ಕೆ ಟ್ರೈಫಾನ್ ಬ್ಲೂ ಅಂತ ರೋಸ್ ಬೆಂಗಲ್ ಅಂತ ಕೆಲವು ರಾಸಾಯನಿಕಗಳನ್ನು ರಾಸಾಯನಿಕ ಅಂಶಗಳನ್ನು ಯೂಸ್ ಮಾಡಿ ಆ ಒಂದು ಬೀಜದ ಜೊತೆ ಪರೀಕ್ಷೆ ಮಾಡಿ ನೋಡಿದಾಗ ಆ ಪಾಸಿಟಿವ್ ನೆಗೆಟಿವ್ ಟೆಸ್ಟ್ ನೋಡಿ ಅದರಲ್ಲಿ ರೋಗಾಣ ಇದೆಯಲ್ಲ ಅಂತ, ಹೀಗೆ ಹಲವಾರು ವಿಧಾನಗಳಿದ್ದಾವೆ. ಅದರಲ್ಲೂ ಈಗ ರೋಗಶಾಸ್ತ್ರದಲ್ಲಿ ಒಂದು ಹೊಸ ಆವಿಷ್ಕಾರಗಳನ್ನು ಹುಟ್ಟಿದೆ, ಅದರಲ್ಲಿ ಮಾಲಿಕ್ಯುಲರ್ ಟೆಕ್ನಿಕ್ಸ್ ಅಂತ ಏನು ಹೇಳ್ತೀವಿ, ಅಣುಜೀವಶಾಸ್ತ್ರ ಅಂತ. ಇದರಲ್ಲಿ ಏನು ಮಾಡ್ತಾರೆ, ಡಿ ಎನ್ ಎ ಮತ್ತು ಆರ್ ಎನ್ ಎ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ರೈಬೋನ್ಯೂಕ್ಲಿಕ್ ಆ್ಯಸಿಡ್, ಇದರ ಒಂದು ಡಿ ಎನ್ ಎ ಪರೀಕ್ಷೆ ಮಾಡಿಬಿಟ್ಟು ಅದರಲ್ಲಿ ರೋಗ ಇದೆಯೋ ಇಲ್ಲೋ ಅಂತ ಒಂದು ಹೊಸ ಪತ್ತೆ ಹಚ್ಚುವ ವಿಧಾನ, ಪ್ರಯೋಗದಲ್ಲಿ ಮಾಡುವಂಥ ಪರೀಕ್ಷೆಗಳನ್ನ ನಾವು ಮಾಡ್ಬೋದು. ಇದರ ಉದ್ದೇಶಗಳು ಏನಂದರೆ, ಈಗ ಉದ್ದೇಶಗಳು ಒಂದು ಸಾಮಾನ್ಯವಾಗಿರ್ತವೆ, ಒಂದು ಸ್ಪೆಸಿಫಿಕ್ ಇಂಟೆನ್ಷನ್ ಇರ್ಬೋದು ಮತ್ತು ಜನರಲ್ ಇಂಟೆನ್ಷನ್ ಇರ್ಬೋದು. ಈಗ ರೋಗ ವೈಯಕ್ತಿಕ ರೋಗಕಾರಕ್ಕೆ ಅಂತ ಹೇಳೋದಾದರೆ ಕ್ವಾರಂಟೈನ್ ಪರ್ಪಸ್ ಅಂತ ಹೇಳ್ತೀವಿ, ಮೂಲೆಗಂಪು ಉದ್ದೇಶಗಳಿಗಾಗಿ ಅಂತ ಹೇಳ್ತೀವಿ. ಇಲ್ಲೇ ಏನಾಗ್ತದೆ, ಉದಾಹರಣೆಗೆ ಈಗ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ರೋಗಗಳು, ಅವು ನಿರ್ಬಂಧ ಹೇರಿದಂಥ ರೋಗಗಳು. ಉದಾಹರಣೆಗೆ ನಾವು ನೀಲ್ಗಿರೀಸ್ ಊಟಿನಲ್ಲಿ ಬರುವಂಥ ನೀಲ್ಗಿರೀಸಲ್ಲಿ ಬೆಳೆಯುವಂಥ ಒಂದು ಆಲೂಗೆಡ್ಡೆ ಒಂದು ಬೆಳೆನ ನಾವು ಬೇರೆ ಪ್ರದೇಶಕ್ಕೆ ತಂದು ಬೆಳೆ ಆಗಿಲ್ಲ. ಉದಾಹರಣೆ ಏನಕ್ಕೆ ಅಂದರೆ ಅಲ್ಲಿ ಗೋಲ್ಡನ್ ಸಿಸ್ಟಮ್ ಒಂದು ಜಂತುಳ ಅಂತ ಒಂದು ರೋಗ ಬರ್ತದೆ. ಆ ರೋಗವು ಬೇರೆ ಪ್ರದೇಶಕ್ಕೆ ಮತ್ತೆ ಹರಡಬಾರದನ್ನೋ ಉದ್ದೇಶದಿಂದ ಅಲ್ಲಿ ಬೆಳೆಯುವಂಥ ಆಲೂಗೆಡ್ಡೆ ಪದಗಳನ್ನು ನಾವು ಬೇರೆ ಕಡೆ ತಂದು ಬೆಳೆಯೋಂಗಿಲ್ಲ. ಆ ರೀತಿ ಆ ಒಂದು ಉದ್ದೇಶ. ಅದೇ ರೀತಿ ಬನಾನಾ ಬಂಚಿಟ ಈಗ ಅಸ್ಸಾಮು ಕೇರಳ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಇಲ್ಲೆಲ್ಲ ಬೆಳೀತಾರೆ ಅಂತ ಆ ಥರ ಬೆಳಗ. ಆದ್ದರಿಂದ ಆ ಪ್ರದೇಶದಲ್ಲಿ ಬೆಳೆಯುವಂಥ ಬಾಳೆಹಣ್ಣನ್ನು ನಾವು ಇಲ್ಲಿ ತಂದು ಬೆಳೀಬಾರ್ದು, ಆ ಒಂದು ಉದ್ದೇಶ ಮೇಲೂ ಮಾಡಿರ್ತಾರೆ. ಆಮೇಲೆ ಈಗ ರಾಷ್ಟ್ರೀಯ ಬೀಜ ಪ್ರಮಾಣೀಕರಣ ಯೋಜನೆಗಳ ಪರೀಕ್ಷೆಗಾಗಿ ಅಂದರೆ ಈ ಸೀಡ್ ನ್ಯಾಷನಲ್ ಸೀಡ್ ಸರ್ಟಿಫಿಕೇಶನ್ ಸ್ಕೀಮ್ ಅಂತ ಇರುತ್ತೆ, ಆ ಉದ್ದೇಶಕ್ಕೆ ಬೆಳೀತಾರೆ. ಮತ್ತು ಈ ಶೇಖರಣಾ ಶಿಲೀಂಧ್ರಗಳಿಗೆ ಪರೀಕ್ಷೆ, ಈ ಕೆಲವು ಸ್ಟೋರೇಜ್ ಫಂಗಸ್ ಅಂತ ಬರುತ್ತೆ, ಅವುಗಳ ಒಂದು ಪರೀಕ್ಷೆಗಳಿಗೋಸ್ಕರ ಇದನ್ನು ಮಾಡಲ್ಪಡ್ತದೆ. ಸೊ ಇವು ಮೂಲ ಉದ್ದೇಶಗಳಾಗಿರುತ್ತೆ. ಈಗ ರೈತರ ಮಟ್ಟದಲ್ಲಿ ಈ ಬೀಜ ಪರೀಕ್ಷೆನ ಏನಾದರೂ ಮಾಡಲಿಕ್ಕೆ ಅವಕಾಶ ಉಂಟಾ? ಹಾಂ, ರೈತರ ಮೆಟ್ಟಲ್ಲಿ ಅಂದರೆ ನಾವು ಸಿಂಪಲ್ಲಾಗಿ ಒಂದು ಏನಂದರೆ ಬೀಜ ನೆನೆ ಹಾಕ್ಬೋದು. ಉದಾಹರಣೆಗೆ ಗೋಧಿಯಲ್ಲಿ ತುಂಡು ಡಿಸೀಸ್ ಅಂತ ಬರ್ತದೆ, ಜಂತುಹುಳದಿಂದ ಬರೋಂಥದ್ದು. ಈಗ ನಾವು ಗೋಧಿ ಬೀಜಗಳನ್ನ ನೆನೆಸಿಟ್ರೆ ಆ ಜೊಳ್ಳು ಬೀಜ ಏನಿರ್ತದೆ, ರೋಗ ಬಂದಿರೋಂಥ ಬೀಜಗಳು, ಅವು ಬೀಜ ನೀರಿನ ಮೇಲೆ ತೇಲ್ತದೆ. ಅದು ಅದೇ ನೀರಿನಲ್ಲಿ ನೆನೆಸುವಂಥ ಶಕ್ತಿ ಬೀಜ ಒಂದು ಪರೀಕ್ಷೆನ ನಾವು ಎಲ್ಲರೂ ಸಾಮಾನ್ಯವಾಗಿ ಮಾಡ್ಬೋದು, ಅದು ಗೊತ್ತಾಗ್ತದೆ. ಅದು ರೈತರ ಸ್ವಲ್ಪ ರೈತರು ಒಂದು ಅವರ ಒಂದು ಸಮ್ಮುಖದಲ್ಲಿ ಅಥವಾ ಆರಾಮಾಗಿ ಮಾಡುವಂಥ ಒಂದು ಪರೀಕ್ಷೆ ವಿಧಾನ. ಹಾಂ, ಈಗ ಕೆಲವು ಸಲ ಬೀಜ ಉತ್ಪಾದನಾ ಕ್ಷೇತ್ರದಲ್ಲಿ ಕೆಲವು ಸಾಂಸ್ಕೃತಿಕ ಆಚರಣೆಗಳನ್ನು ಮಾಡ್ತಾರೆ, ಅದರಲ್ಲಿ ಕೆಲವು ಅಂಶಗಳಿರುತ್ತೆ, ಅದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಮೊದಲನೇದು ಬೀಜನ ಬಿತ್ತುವಾಗ ಆಳವಾಗಿ ಉಳುಮೆ ಮಾಡೋದು, ಕೆಲವು ಬೀಜಗಳಿಗೆ ಆಳವಾಗಿ ಮಾಡಬೇಕಾದ್ರೆ ಕೆಲವು ಬೀಜಗಳಿಗೆ ಈಗ ಬಿತ್ತನೆ ಮಾಡುವ ಮೇಲ್ ಬೀಜ ಪದರದಲ್ಲಿ ಮಾಡ್ತಾರೆ, ಅದನ್ನು ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಹಾಗಾಗಿ ಈಗ ಮೊಳಕೆ ಒಡೆಯುವ ಒಂದು ಅಂಶ ಅದರಲ್ಲಿ ತುಂಬ ನಿರ್ಧಾರ ಆಗ್ತದೆ. ಅದೇ ರೀತಿ ನಾವು ಬೀಜ ಕ್ಷೇತ್ರದಲ್ಲಿ ಈ ರೋಗಗಳ ನಿಯಂತ್ರಣ ಮಾಡೋದಕ್ಕೆ ಕಳೆಗಳನ್ನು ನಿಯಂತ್ರಣ ಮಾಡ್ತಾರೆ. ಉದಾಹರಣೆಗೆ ನಾವು ಹೇಳ್ಬೋದಂದ್ರೆ ಈಗ ಗೋಧಿಯಲ್ಲಿ ಬರುವಂಥ ಒಂದು ಕಾಂಡತುಕ್ಕು ರೋಗ ಅಂತ, ಇದು ತುಂಬ ವ್ಯಾಪಕವಾಗಿ ಹರಡಿರುವಂಥ ಇಡೀ ಜಗತ್ತಿನಾದ್ಯಂತ ಹರಡಿರುವಂಥ ಒಂದು ರೋಗ ಇವತ್ತಿನವರೆಗೂ. ಇದರಲ್ಲಿ ಈಗ ಬಾರ್ಲಿ ಅಂತ ಏನು ಹೇಳ್ತೀವಿ, ಜವೆ ಗೋಧಿ ಅಂತ ಹೇಳ್ತೀವಿ. ಆ ಒಂದು ಜವೆ ಗೋಧಿ ಇಲ್ಲ ಅಂದರೆ ಈ ಗೋಧಿಗೆ ಕಾಂಡತುಕ್ಕು ರೋಗ ಬರೋದಿಲ್ಲ. ಏನಕ್ಕೆ ಅಂದರೆ ಇದರ ಒಂದು ರೋಗದ ಜೀವನ ಚಕ್ರ, ಅರ್ಧ ಜೀವನ ಚಕ್ರ ಆ ಒಂದು ಜವೆ ಗೋಧಿಯ ಮೇಲೆ ಅವಲಂಬಿತವಾಗಿರ್ತದೆ. ಹಾಗಾಗಿ ಈ ಜವೆ ಗೋಧಿನ ನಾವು ನಾಶಪಡಿಸೋದ್ರಿಂದ ಹಿಂಗೆ ಗೋಧಿಯಲ್ಲಿ ಬರುವ ಕಾಂಡತುಕ್ಕು ರೋಗ ನಾವು ತಡೆಗಟ್ಬೋದು. ಹಾಗಾಗಿ ಕಳೆಗಳ ನಿಯಂತ್ರಣ ಕೂಡ ಒಂದು ಮುಖ್ಯವಾದ ಅಂಶವಾಗ್ತದೆ. ಅದೇ ರೀತಿ ಈ ಸೋಂಕಿತ ಆತಿಥ್ಯ ಸಸ್ಯಗಳ ನಿಂಬೂರ್ಣ ಕೂಡ ಮಾಡೋದ್ರಿಂದ, ಈಗ ನಾವು ಆವಾಗಲೇ ಹೇಳಿದೆ ಮರಾಠವಾಡ ಪ್ರದೇಶ ಮಹಾರಾಷ್ಟ್ರದಲ್ಲಿ ಈಗ ಸೂರ್ಯಕಾಂತಿಯ ಒಂದು ಬೂಜು ರೋಗ ಬರ್ತದೆ. ಸೊ ಆ ಥರ ಅಂಥ ಒಂದು ರೋಗ ಬಂದಂಥ ಗಿಡಗಳನ್ನ ಸೋಂಕಿತಗಳನ್ನು ನಾವು ಯಾವಾಗಲೂ ನಿರ್ಮೂಲನೆ ಮಾಡಬೇಕು, ಯಾವತ್ತು ಸುಡಬೇಕು ಆ ರೀತಿ ಒಂದು. ಅದೇ ರೀತಿ ಕ್ಷೇತ್ರ ಮಣ್ಣಿನ ಚಿಕಿತ್ಸೆ ಇದು ಸಾಂದರ್ಭಿಕವಾಗಿ ಯಾವಾಗಲೂ ಮಾಡ್ತಾನೆ ಇರಬೇಕು, ಯಾಕಂದರೆ ಮಣ್ಣಿನಲ್ಲೂ ಕೂಡ ಈ ರೋಗಾಣುಗಳು ತುಂಬ ವರ್ಷದ ಕಾಲ ಜೀವಿಸಿ ಇರುವಂಥ ಒಂದು ಪ್ರಕ್ರಿಯೆ ನಡೀತದೆ. ಹಾಗಾಗಿ ಮಣ್ಣು ಪರೀಕ್ಷೆ ಅಥವಾ ಮಣ್ಣಿನ ಒಂದು ಉಪಚಾರ ಮಾಡೋದು ತುಂಬ ಮುಖ್ಯ ಅಂತ ಹೇಳ್ತೀವಿ. ಈಗ ಬೀಜಗಳ ಮೂಲಕ ಹರಡುವಂಥ ಸಾಕಷ್ಟು ರೋಗಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಗೋಧಿಯಲ್ಲಿ ಹರಡ್ತದೆ, ಭತ್ತದಲ್ಲಿ ಹರಡ್ತದೆ, ಬೇರೆ ಬೇರೆ ರೋಗಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಈ ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ ನಾವು, ಗಿಡಗಳನ್ನು ಉಪಯೋಗಿಸುವಂಥದ್ದು ಈಗ ಬಾಳೆ ಗಿಡದಲ್ಲಿ ವಿಶೇಷವಾಗಿ, ಅದರ ಮೂಲಕ ಹರಡುವಂಥ ರೋಗಗಳು ಮತ್ತು ಇವುಗಳೊಂದು ನಿರ್ವಹಣೆ ಎಲ್ಲ ಹೇಗೆ? ಅದರಲ್ಲಿ ಈಗ ಬಾಳೆ ಮೂಲಕ ಸಸಿಗಳ ಮೂಲಕ ಹರಡೋದ್ರೆ ಈಗ ಅಲ್ಲಿ ಮುಖ್ಯವಾಗಿ ಅಂಗಾಂಶ ಕೃಷಿಯನ್ನು ಮಾಡ್ತಾರೆ ಅದಕ್ಕೋಸ್ಕರ. ಹಾಗಾಗಿ ಅದನ್ನು ನಾವು ಅಡಿಕೆಯಲ್ಲೂ ಕೂಡ ನೋಡ್ಬೋದು, ಅಡಿಕೆಯಲ್ಲೂ ಕೂಡ ಹರಡ್ತದೆ. ಹಾಗಾಗಿ ಇಲ್ಲಿ ತುಂಬ ಗಮನಹರಿಸಿದ ಮುಖ್ಯವಾದ ಅಂಶವೇನೆಂದರೆ ತಾಯಿ ಗಿಡ ಅಂತ ಏನು ಹೇಳ್ತೀವಿ ನಾವು, ತಾಯಿ ಗಿಡನ ಆರಿಸಿ ತರಬೇಕಾದ್ರೆ ತೊಂಬತ್ತೊಂಬತ್ತರಷ್ಟು ಗಮನ ಹರಿಸ್ಬೇಕು. ಯಾವುದೇ ಎಲೆಗಳಲ್ಲಿ ರೋಗದ ಅಂಶ ಇರ್ಬೋದು ಮತ್ತು ಕಾಂಡಗಳ ಮೇಲೆ ಯಾವುದೇ ಚುಕ್ಕೆ ಇರಬಾರ್ದು. ಆದಷ್ಟು ತಾಯಿ ಗಿಡ ಏನು ಹೇಳ್ತೀವಿ ಆರೋಗ್ಯಕರ ತಾಯಿ ಗಿಡಗಳನ್ನು ನಾವು ಆರಿಸಿ ತರೋದ್ರಲ್ಲಿ ತುಂಬ ಮುಖ್ಯ ಒಂದು ಅಂಶ. ಅದೇ ರೀತಿ ನಾವು ಈಗ ಸಸ್ಯ ಮಡಿಗಳಲ್ಲಿ ಮತ್ತು ಈಗ ಅಂಗಾಂಶ ಕೃಷಿ ಅಂತ ಏನು ಹೇಳ್ತೀವಿ ಬಾಳೆಯಲ್ಲಿ ನಾವು ಅಂಗಾಂಶ ಕೃಷಿಯಿಂದ ಉತ್ಪತ್ತಿಯಾದಂಥ ಬಾಳೆ ಸಸಿಗಳು ಕೂಡ ನಾವು ಬಳಸ್ಬೋದು. G9 ವೆರೈಟಿ ಅಂತ ನಾವೆಲ್ಲ ಕೇಳಿರ್ಬೋದು ಈಗ, ಅವೆಲ್ಲ ತುಂಬ ಒಳ್ಳೆಯ ಫಲವನ್ನು ನೀಡುತ್ತದೆ ಮತ್ತು ಒಳ್ಳೆಯ ಇಳುವರಿ ಕೂಡ ನೀಡ್ತದೆ. ಹಾಗಾಗಿ ಕೆಲವು ರೋಗ ನಿರೋಧಕ ತಳಿಗಳನ್ನು ಉತ್ಪಾದನೆ ಮಾಡಿದ್ದಾರೆ, ಸಂತಾನೋತ್ಪತ್ತಿ ಆಗಿದೆ. ಅಂಥ ಒಂದು ಬೆಳೆಗಳನ್ನು ಬೆಳೆಸೋದ್ರಿಂದ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಹೆಚ್ಚಾಗಿ ಇವು ವೈರಸ್ ಅಂದರೆ ನಂಜು ಅಂತ ಏನು ಹೇಳ್ತೀವಿ ವೈರಸ್ ಅನ್ನೋ ರೋಗಕ್ಕೆ ತುತ್ತಾಗ್ತವೆ ಬಾಳೆ ಗಿಡದಲ್ಲಿ. ಹಾಗಾಗಿ ಅದನ್ನು ನಾವು ಅಂಗಾಂಶ ಕೃಷಿ ತುಂಬ ಸಹಾಯವಾಗಿದೆ ಇಂಥ ಒಂದು. ಈಗ ಬೀಜದ ಮೂಲಕ ತರಕಾರಿ ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ ಬೀಜದ ಮೂಲಕ ಹರಡುವಂತ ರೋಗಗಳು ಇವೆಯಾ? ಹೌದೌದು, ಬೆಂಡೆಯಲ್ಲೆಲ್ಲ ಹಳದಿ ರೋಗ ಬರ್ತದೆ. ನಾವು ಹೆಚ್ಚಾಗಿ ಈಗ ನಾವು ದಿನ ನಾವು ಮನೆಯಲ್ಲಿ ಟೊಮ್ಯಾಟೊ ಮತ್ತು ಚಿಲ್ಲಿ ಈಗ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಇಲ್ಲ ಅಂದರೆ ನಮ್ಮ ಅಡುಗೆನೇ ಅಡೆಯಿಲ್ಲ. ಆದರೆ ಅದಕ್ಕೆ ತುತ್ತಾಗುವ ಬೀಜದಿಂದ ತುತ್ತಾಗುವಂಥ ತುಂಬ ರೋಗಗಳಿದ್ದಾವೆ. ಹಾಗಾಗಿ ನಾವು ಬೀಜೋಪಚಾರ ಮತ್ತು ಬೀಜ ಮತ್ತು ರಾಸಾಯನಿಕ ಒಂದು ಉಪಚಾರವನ್ನು ಬೀಜಕ್ಕೆ ಮಾಡ್ತೀವಿ. ಉದಾಹರಣೆಗೆ ಈಗ ಫಿಸಿಯರೆ ಮತ್ತು ಫಂಗಸ್ ಬರ್ತದೆ, ಈಗ ಒಂದು ಶಿಲೀಂಧ್ರ, ಈ ಶಿಲೀಂಧ್ರದಿಂದ ಉಂಟಾಗುವ ಈಗ ನಾವು ತುಂಬ ಎಲ್ಲಿ ಗಮನ ಹರಿಸ್ಬೇಕಂದ್ರೆ ಟೊಮ್ಯಾಟೊ ಮತ್ತು ಈಗ ಟೊಮ್ಯಾಟೋದಲ್ಲಿ ಮತ್ತು ಮೆಣಸಿನಕಾಯಲ್ಲಿ ಒಂದು ಸಸಿ ಮಡಿಗಳಲ್ಲಿ ರೋಗವನ್ನು ಆಗಿರೋದು ನೋಡ್ತೀವಿ. ಹಾಗಾಗಿ ಆ ಒಂದು ರೋಗ ಆಗದೇ ಇರೋದಕ್ಕೆ ನಾವು ಮಡಿಗಳನ್ನ ಎತ್ತರ ಮಾಡಿಬಿಟ್ಟು ನೀರು ಇಂಗುವಂಥ ಒಂದು ವಿಷಯವನ್ನು ಮಾಡ್ತೀವಿ. ಹಾಗಾಗಿ ಒಂದು ರೋಗಕರ ಅಲ್ಲಿ ನಾವು ರೋಗವನ್ನು ತಡೆಗಟ್ಬೋದು ಆ ರೀತಿ ಮಾಡೋದ್ರಿಂದ. ಮತ್ತು ರೋಗ ಅಲ್ಲಿ ಮುಖ್ಯವಾಗಿ ಸಾಯಿಲ್ ಸಲ್ರೇಷನ್, ಆವಾಗಲೇ ನಾನು ಹೇಳಿದೆ ನಿಮಗೆ, ಮಣ್ಣಿನ ಉಪಚಾರ ಮಾಡಬೇಕು ಮತ್ತು ಅದೇ ರೀತಿ ಬೀಜದ ಉಪಚಾರ ಮಾಡೋದ್ರಿಂದ ಕೂಡ ನಾವು ತಡೆಗಟ್ಬೋದು. ಇದನ್ನು ಹತೋಟಿ ಕ್ರಮಗಳನ್ನು ನಾನು ಕೊನೆಗೆ ನಿಮಗೆ ವಿತರಿಸ್ತೇನೆ. ಹೇಳಿ, ಈ ಬೀಜದ ಮೂಲಕ ಹರಡುವಂಥ ರೋಗಗಳನ್ನು ಯಾವ ರೀತಿ ನಿರ್ವಹಣೆ ಮಾಡುವಂಥದ್ದು? ಹೌದು, ಬೀಜದ ಮೂಲಕ ಹರಡುವ ರೋಗಗಳನ್ನು ನಾವು ಒಂದು ಎರಡು ಮೂರು ವಿಧಾನಗಳು ತುಂಬ ಮುಖ್ಯವಾಗಿದೆ. ಒಂದು, ಮೊದಲನೇದು ಬೀಜೋಪಚಾರ. ಬೀಜೋಪಚಾರನ ನಾವು ರಾಸಾಯನಿಕಗಳನ್ನು ಬಳಸಿ ಮಾಡ್ಬೋದು ಮತ್ತು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಕೂಡ ಬಳಸಿ ಮಾಡ್ಬೋದು. ರಾಸಾಯನಿಕ ಅಂತ ಹೇಳಿದರೆ ಈಗ ನಾನು ಯಾವಾಗಲೇ ಹೇಳಿದಾಗೆ ಈಗ ಟೊಮ್ಯಾಟೊ ಮತ್ತು ಮೆಣಸಿನಕಾಯಲ್ಲಿ ಈಗ ತೈರ ಮತ್ತು ಕ್ಯಾಪ್ಟನ್ ಅಂತ ಕೆಲವು ಕೆಮಿಕಲ್ಸ್ ರಾಸಾಯನಿಕ ಬರ್ತದೆ, ಅವನ್ನು 1.5 ಗ್ರಾಮ್ 1 ಕೆಜಿ ಸೀಳಿಗೆ ನಾವು ಬಳಸ್ಬೋದು ಬೀಜೋಪಚಾರ ಮಾಡಬೇಕು. ಅದೇ ರೀತಿ ಜೈವಿಕ ಶಿಲೀಂಧ್ರ ನಾಶಕ ಅಂತ ಹೇಳಿದೆ, ಅದರಲ್ಲೂ ಟ್ರೈಕೋಡರ್ಮಾ ಅಂತ ಎಲ್ಲರೂ ಕೇಳ್ತಿರತ್ತೆ, ಟ್ರೈಕೋಡರ್ಮಾ ವಿರಿಡೆ, ಅದೇ ಥರ ಸೂಡೋಮನಸ್ ಅಂತ ಅದು ಬ್ಯಾಕ್ಟೀರಿಯಾಗೆ ದುಂಡಾಣಕ್ಕೆ ಯೂಸ್ ಮಾಡ್ತಾರೆ. ಅದೇ ರೀತಿ ಮತ್ತು ಇದು ಜಂತುಳಕ್ಕೂ ಕೂಡ ಪ್ಯಾಸಿಲೋಮೈಸಿಸ್ ಅಂತ ಬರುತ್ತೆ. ಸೊ ಈ ಥರ ಹಲವಾರು ವಿವಿಧ ಪ್ರಭೇದಗಳು ಬರ್ತದೆ ಅದರಲ್ಲಿ ಜೈವಿಕ ಶಿಲೀಂಧ್ರ ನಾಶಕಗಳೇ. ಆದರೆ ಇಲ್ಲಿ ಮುಖ್ಯವಾದ ಅಂಶ ಏನಂದರೆ, ಯಾವಾಗಲೂ ಈಗ ಜೈವಿಕ ಶಿಲೀಂಧ್ರಾಂಶಗಳನ್ನು ಬಳಕೆ ಮಾಡಬೇಕಾದ್ರೆ ಮಣ್ಣಿನ ತೇವಾಂಶ ಇರಬೇಕು. ಯಾಕಂದರೆ ಮಣ್ಣಿನ ತೇವಾಂಶ ಇಲ್ಲ ಅಂದರೆ ಈ ಜೈವಿಕ ಶಿಲೀಂಧ್ರಾಂಶಗಳ ಉತ್ಪಾದನೆ ಸಂಖ್ಯೆ ತುಂಬ ಕ್ಷೀಣಿಸ್ತದೆ. ಅದೇ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದು ಮಣ್ಣಿನಲ್ಲಿ ತೇವಾಂಶ ಇತ್ತು ಅಂದರೆ ಇವು ದೀರ್ಘಕಾಲದ ಒಂದು ರಕ್ಷಣೆಯನ್ನು ಕೂಡ ಈ ಸಸಿಗಳಲ್ಲಿ ಕೊಡ್ತದೆ. ಆಮೇಲೆ ಈ ಬೀಜೋಪಚಾರ ಮಾಡೋದು ಉದ್ದೇಶ ಮುಖ್ಯ ಏನಂತ ಹೇಳಿದ್ರೆ, ಇದು ಬೀಜದ ಮೊಳಕೆಯನ್ನು ತುಂಬ ಚೆನ್ನಾಗಿ ಮೊಳಕೆ ಹೊಡಿತದೆ ಮತ್ತು ಯಾವುದೇ ರೋಗ ಮತ್ತು ರೋಗಕಾರಗಳು ಮತ್ತು ಈ ಹುಳಗಳಿಂದ ರಕ್ಷಣೆಯನ್ನು ಕೊಡುತ್ತದೆ. ಮತ್ತು ಈಗ ಯಾವುದಾದ್ರು ಸ್ವಲ್ಪ ಬೀಜ ಏನಾರ ಡ್ಯಾಮೇಜ್ ಸೀಡ್ಸ್ ಅಂತ ಹೇಳ್ತೀವಿ ನಾವು, ಸ್ವಲ್ಪ ಅಂಥ ಬೀಜಗಳಿಗೆ ನಾವು ಬೀಜೋಪಚಾರ ಮಾಡೋದ್ರಿಂದ ಅದು ಕೂಡ ತುಂಬ ಒಳ್ಳೆಯ ಒಂದು ಫಲವನ್ನು ಅಥವಾ ಇಳುವರಿಯನ್ನು ಕೊಡುವ ಒಂದು ಶಕ್ತಿ ಹೊಂದುತ್ತದೆ ಅಂತ ಹೇಳ್ಬೋದು. ನಂತರ ಇನ್ನೊಂದು ಈಗ ನೀರ ಸೀಟ್ ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಬಿಸಿನೀರಲ್ಲಿ. ಇದು ಎಲ್ಲರೂ ಮಾಡುವಂಥ ತುಂಬ ಸುಲಭ ವಿಧಾನ. ಈಗ ಏನಾಗ್ತದೆ, ಕೆಲವರಿಗೆ ಬೀಜೋಪಚಾರ ಮಾಡೋದು ಸ್ವಲ್ಪ ಗೊತ್ತಿರೋದಿಲ್ಲ ರೈತರಿಗೆ, ಆದರೆ ಬಿಸಿನೀರು ಮಾಡೋದು ತುಂಬ ಇದೆ. ಈ ಬಿಸಿನೀರಲ್ಲಿ ಕಾಯಿಸಿ ಬೀಜವನ್ನು ಕಾಯಿಸೋದು ಉಪಚಾರ ಮಾಡೋದು ತುಂಬ ಪರಿಣಾಮಕಾರಿಯಿಂದ ಒಂದು ನಾವು ರಿಸಲ್ಟ್ಸ್ನ ನೋಡಿದ್ದೇವೆ. ಯಾಕಂದರೆ ಇದು ಇಂಟರ್ನಲಿ ಬಾರ್ಡ್ ಮತ್ತು ಎಕ್ಸ್ಟರ್ನಲಿ ಬಾರ್ಡ್ ಡಿಸೀಸ್ ಅಂತ ಹೇಳ್ತೀವಿ, ಬೀಜದ ಹೊರ ಮೇಲೆ ಮತ್ತು ಬೀಜದ ಒಳಗಡೆ ಅಂಗಾಂಶದಲ್ಲಿ ಹುಟ್ಟುವಂಥ ಒಂದು ಬೀಜದ ರೋಗಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ತದೆ. ಉದಾಹರಣೆಗೆ ಅದಕ್ಕೆ ಭತ್ತದಲ್ಲಿ ನಾವು ದುಂಡಾಣ ಅಂಗಮರಿ ರೋಗ ಅಂತ ಬರ್ತದೆ, ಅದು 52°C 30 min ಅಂತ ಹೇಳ್ತೀವಿ. 52°C 30 ನಿಮಿಷಗಳ ಕಾಲ ನಾವು ಬೀಜವನ್ನು ನೆನೆಸಿಟ್ರೆ ಅದು ಜಂತಿನಿಂದ ಬರುವ ಬಾಧೆಗಳು ಮತ್ತು ಬ್ಯಾಕ್ಟೀರಿಯಿಂದ ಬರುವ ರೋಗಗಳನ್ನು ನಾವು ಹತೋಟಿ ಮಾಡ್ಬೋದು. ಇನ್ನೊಂದು ಕೊನೆಗೆ ಮತ್ತು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಈಗ ರೋಗ ನಿರೋಧಕ ತಳಿಗಳು ಬೆಳೆಸೋದು. ಈಗ ಇದು ಏನಾಗುತ್ತೆ, ಕೆಲವು ಪ್ರದೇಶಗಳಿಗೆ ಸೀಮಿತವಾಗಿರ್ತದೆ. ಹಾಗಾಗಿ ನಾನು ಯಾವಾಗಲೇ ಹೇಳಿದಾಗೆ ಈಗ ನೀಲಗಿರಿಯಲ್ಲಿ ಬೆಳೆಯುವಂಥ ಪೊಟ್ಯಾಟೊ, ಆನೊಂದು ಆಲೂಗೆಡ್ಡೆ, ಜಂತು ಹುಳ ರೋಗಕ್ಕೆ ಆ ರೀತಿ ರೋಗ ನಿರೋಧಕ ಪ್ರಭೇದಗಳನ್ನು ನಾವು ಉತ್ಪತ್ತಿ ಮಾಡೋದ್ರಿಂದ ಇವು ಡಿಸೀಸ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಯಾವುದೇ ಒಂದು ರೋಗ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅಂತ ಹೇಳ್ಬೋದು. ಬಹಳ ಸಂತೋಷ ರಾಜು ಅವರೇ. ಬೀಜಗಳ ಮೂಲಕ ಹರಡುವಂತಹ ಪ್ರಮುಖ ರೋಗಗಳು ಹಾಗೂ ಅವುಗಳ ನಿರ್ವಹಣೆಯನ್ನು ಯಾಕಾಗಿ ಮಾಡಬೇಕು, ಹೇಗೆ ಮಾಡಬೇಕು, ಹಾಗೂ ಸದೃಢವಾದಂತಹ ಒಂದು ಬೆಳೆಯನ್ನು ಪಡೆಯುವುದಕ್ಕೆ ಒಂದು ಆರೋಗ್ಯವಂತ ಸಸಿಗಳನ್ನು ಪಡೆಯುವಂಥದ್ದು ಕೂಡ ಎಷ್ಟರ ಮಟ್ಟಿಗೆ ಮುಖ್ಯವಾಗ್ತದೆ, ನಮ್ಮ ರೈತರು ಯಾವ ಯಾವ ವಿಚಾರವನ್ನು ಗಮನಿಸಬೇಕು, ಎಲ್ಲದರ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ. ಇದುವರೆಗೆ ಬೀಜಜನ್ಯ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತು ಮಂಗಳೂರಿನ ಪ್ಲಾಂಟ್ ಕ್ವಾರಂಟೈನ್ ವಿಭಾಗದ ಆರ್ ರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಕೃಷಿಯ ಪ್ರಸ್ತುತ ಸನ್ನಿವೇಶದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ನಮ್ಮ ರೈತರು ಎದುರಿಸಬೇಕಾಗಿದೆ. ಕೃಷಿ ಭೂಮಿ ಹಿಡುವಳಿ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ. ಊಹಿಸಲು ಅಸಾಧ್ಯವಾದಂತಹ ಹಾಗೂ ಅನಿರೀಕ್ಷಿತ ವಾತಾವರಣದ ಪರಿಸ್ಥಿತಿಗಳು ಎದುರಾಗ್ತಾ ಇವೆ. ಹಾಗೆಯೇ ಕೀಟ ಹಾಗೂ ರೋಗಗಳು ಕೂಡ ಕೆಲವೊಂದು ಸಾರಿ ನಿಯಂತ್ರಣಕ್ಕೆ ಬಾರದೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೇ ವೇಳೆ ಸಾರ್ವಜನಿಕರಿಂದ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು, ಹಣ್ಣುಗಳು ಹಾಗೂ ತರಕಾರಿಗಳಿಗೆ ನಿರಂತರವಾಗಿ ಬೇಡಿಕೆಗಳು ಹೆಚ್ಚುತ್ತಾ ಇದೆ. ವರ್ಷವಿಡೀ ತೋಟಗಾರಿಕೆ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಕ್ಷಿತ ಸಾಗುವಳಿ ಉತ್ತಮವಾದಂತಹ ಪರ್ಯಾಯವಾಗಿದೆ ಅಂತ ಹೇಳಬಹುದು. ಇವತ್ತು ಭೂ ಬಳಕೆಗಾಗಿ ಕಡಿಮೆ ಪರಿಶ್ರಮ ವಿಧಾನ ಹಾಗೂ ಇತರೆ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗಿಸುವುದಕ್ಕೆ

ಕಿರಣ ಕಮಲವಂತೆ ಸರ್ವದ ಮಾಡುವುದು ದಯವಂತೆ ಕಿರಣ ಕಮಲವಂತೆ ಸರ್ವದ ಮಾಡುವುದು ದಯವಂತೆ ತರತರ ಜನರಿಗೆ ಕರೆದು ಬರವ ನೀವ ಸರಸಿ ಜಾಚ ನಮ್ಮ ಪುರಂದರ ವಿಠಲ ತರತರ ಜನರಿಗೆ ಕರೆದು ಬರವ ನೀ ಸರಸಿ ಜಾಚ ನಮ್ಮ ಪುರಂದರ ವಿಠಲ ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ಬಂದ್ಯ ಹರಿಚಂದ ಮುಕುಂದ ಬಂದ ರಂಗ ಬಂದ ಕೃಷ್ಣ ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ ಬಂದ ನೋಡಿ ಕೇಳಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ. ಗೋವಿಂದನ ದಯ ಹೊಂದಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಬಂದದ್ದೆಲ್ಲ ಬರಲಿ ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿದಲಿ ಬಂದದ್ದೆಲ್ಲ ಬರಲಿ ಅರಗಿನ ಮನೆಯೊಳಗಂದು ಪಾಂಡವರನ್ನು ಕೊಲ್ಲಬೇಕೆಂದು ದುರುಳ ಕೌರವ ಬಂದು ಅತಿ ಹರುಷದಲ್ಲಿರುತ್ತಿರಲಂದು ಹರಿಕೃಪೆಯವರಲ್ಲಿದ್ದ ಕಾರಣ ಘೋರ ದುರಿತ ಬಯಲಾದುದಲ್ಲವೇ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಬಂದದ್ದೆಲ್ಲ ಬರಲಿ ಆರು ಒಲಿಯದಿರಲೆನ್ನ ಮುರಾರಿಯನಗೆ ಪ್ರಸನ್ನ ಓರುವ ದುರಿತ ಬನ್ನ ನಿವಾರಿಪ ಕರುಣ ಸಂಪನ್ನ ಶ್ರೀರಮಣನ ಸಿರಿ ಚರಣ ಶರಣತಿಗೆ ಕ್ರೂರಯ ಮನು ಶರಣಾಗತನಲ್ಲವೇ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿದಲಿ ಬಂದದ್ದೆಲ್ಲ ಬರಲಿ ಸಿಂಗನ ಪೆಗಲೇರಿದವಗೆ ಕರಿಭಂಗವೇಕೆ ಮತ್ತವಗೆ ರಂಗನ ಕೃಪೆಯುಳ್ಳವಗೆ ಭವಭಂಗಗಳೇ ತಕ್ಕವಗೆ ಮಂಗಳ ಮಂಗಳ ಮಹಿಮಾ ಪುರಂದರ ವಿಠಲ ಶುಭಾಂಗನ ದಯವೊಂದಿದ್ದರೆ ಸಾಲದೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿದಲಿ ಬಂದದ್ದೆಲ್ಲ ಬರಲಿ ಇಂದಿರೆ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಭಯರಾದುದಿಲ್ಲವೇ ಬಂದ